ರಾಘವೇಂದ್ರ ಸ್ವಾಮಿ ನಿಮ್ಮ ಪಾದವ ನಂಬಿದೆ ಗುರುದೇವ, ಹೇಗೆ ಗೈವೇನಯ್ಯ ನಿಮ್ಮ ಪಾದದ ಎಂಬುದರಿಯೇ. ರಾಘವೇಂದ್ರ ಸ್ವಾಮಿ ನಿಮ್ಮ ಪಾದವ ನಂಬಿದೆ ಗುರುದೇವ, ನಂಬಿ ಬಂದೆನ್ನ ಕೈ ಬಿಟ್ಟರಾರನ್ನ ಸಂರಚಿಸೆಂಬೆ ಗುರುವರ ನಿಮಗಿ ಭಜಕನ ಮೊರೆಯಂ ಕರುಣೆಯು ಜನಿಸಲಿ. ರಾಘವೇಂದ್ರ ಸ್ವಾಮಿ ನಿಮ್ಮ ಪಾದವ ನಂಬಿದೆ ಗುರುದೇವ, ಬಲು ಸಂಕಟದಿ ತೊಳಲುವೆನ ಮನದಲ್ಲಿ ಪಾವ ಬಯಗಳ ಸಿಗುದಲ್ಲಿ ಯಶಿವರ ನಿಮ್ಮಡಿಗಳ ನಾಮ ನಮಿಸುವೆನೆ ಕರುಣಿಸಿ ತಲಗಿರಿ. ಬಲು ಪಪ್ಪ ಬಲು ಸಂಕಟದಿ ತೊಳಲುವೆನ ಮನದಲ್ಲಿ ಪಾವ ಬಯನೆಲ ಸಿಗುದೈ ಯಶಿವರ ನಿಮ್ಮಡಿಗಳ ನಾಮ ನನಿಸುವೆನೆ ಕರುಣಿಸಿ ತಲಗಿರಿ. ರಾಘವೇಂದ್ರ ಸ್ವಾಮಿ ನಿಮ್ಮ ಪಾದವ ನಂಬಿದೆ ಗುರುದೇವ, ಓ ಗುರುಗಳೇ ನಾನ ಚರಣ ನೀ ಗತಿಯನಗೆಂದೆಂದು ಈ ಬಲಕನ ಕೈ ಬಿಡದಲ್ಲಿ ಪ್ರೀಪ್ರದ ಗುರು ರಾಜೇಂದ್ರ ಪಾಪೆಯು ನಾನೀಯ ನಂದಿಗೆ ಚೆನ್ನಾಗಿ ಕೋಪಿಸಬೇಡಯ್ಯ ಕೊಡ ಮಡುವೆ ಕ್ಷಮಿಸುತ್ತೆಯಂ ಮನದಲ್ಲಿ ಮತವನ್ನು ಕರುಣಿಸಿ. ರಾಘವೇಂದ್ರ ಸ್ವಾಮಿ ನಿಮ್ಮ ಪಾದ